ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಛಾಯಾಗ್ರಹಣ ಮತ್ತು ಕೃಷಿ ಅನುಭವ, ಈ ಕುರಿತು ಭದ್ರಾವತಿ ತಾಲೂಕು ಮಲ್ಲಾಪುರದ ಎಂ ಪರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರಿಯ ಕೇಳಿದ್ರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ. ಅವರ ಹೆಸರು ಎಂ ಪರಮೇಶ್ ಅಂತ ಹೇಳಿ. ಅವರು ಭದ್ರಾವತಿ ತಾಲೂಕು ಮಲ್ಲಾಪುರ ಗ್ರಾಮದವರಾಗಿದ್ದಾರೆ. ಫೋಟೋಗ್ರಫಿ ಇವರ ವೃತ್ತಿ, ಜೊತೆ ಜೊತೆಗೆ ಇವರು ಕೃಷಿಕರು ಕೂಡ. ಇವರದ್ದು ಬಹುಮುಖವಾದಂಥ ಪ್ರತಿಭೆ. ಇವರ ಆಸಕ್ತಿಯ ಕ್ಷೇತ್ರಗಳಾದರೂ ಹಲವಾರು. ಈಗ ಅವರನ್ನ ಮಾತಾಡ್ಸಾ ಅವರ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಪರಮೇಶ್ ಅವರಿಗೆ. ನಮಸ್ಕಾರ ಸರ್. ನಾನೀಗ ಪರಿಚಯ ಮಾಡಿಕೊಡ್ತಾ ಹೇಳಿದೆ, ತಾವು ವೃತ್ತಿಯಲ್ಲಿ ಒಬ್ಬ ಛಾಯಾಗ್ರಹಕರು ಅಂತ ಹೇಳಿ. ಎಷ್ಟು ವರ್ಷಗಳಿಂದ ಈ ಛಾಯಾಗ್ರಹಣ ವೃತ್ತಿಯನ್ನು ನೀವು ಕೈಗೊಂಡಿದ್ದೀರಿ? 1986 ಫೋಟೋಗ್ರಫಿ ಪ್ರಾರಂಭ ಮಾಡಿದೆ ಸರ್. ಸುಮಾರು ಒಂದು 30-32 ವರ್ಷದಿಂದ ನಾನು ಈ ಉದ್ಯೋಗನ ಮುಂದುವರಿಸಿಕೊಂಡು ಬಂದಿದ್ದೀನಿ ಸರ್. ಓಕೆ. ಅಂದ್ರೆ ಈ 3 ದಶಕಗಳಿಗೂ ಕೂಡ ಹೆಚ್ಚಾಗಿ ನೀವು ಈ ಒಂದು ಕೆಲಸವನ್ನು ನೀವು ಮಾಡ್ಕೊಂಡ್ಬಂದಿದ್ದೀರಿ. ಹೌದು ಸರ್. ಇದಕ್ಕೆ ಹಿನ್ನೆಲೆ ಏನು? ಯಾಕೆಂದ್ರೆ ಈ ಒಂದು ಫೋಟೋಗ್ರಫಿನಲ್ಲಿ ಆಸಕ್ತಿ ಮೂಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರುತ್ತೆ. ಸೊ ಆ ತರದ ಕಾರಣಗಳು ಏನಾದರೂ ಇದೆಯಾ? ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನನಗೆ ಗುರುಗಳಾದಂತ ಕಡಿದಲ್ ಶಾಮಣ್ಣನವರು, ನಾನು ಮೂಲತಃ ನಾನು ಸವಿತಾ ಸಮಾಜದಲ್ಲಿ ಹುಟ್ಟಿ ಒಂದು ಕಟಿಂಗ್ ಶಾಪ್ ನ ಮಾಡಿಕೊಂಡು ನನ್ನ ವೃತ್ತಿನ ಮುಂದುವರಿಸಿಕೊಂಡು ಬಂದವನು. ನನ್ನ ಶಾಪಿಗೆ ಅಂದ್ರೆ ನನ್ನ ಕಟಿಂಗ್ ಶಾಪಿಗೆ ನನಗೆ ಕಸ್ಟಮರ್ ಆಗಿ ಕಡಿದಲ್ ಶಾಮಣ್ಣವರು ಬರ್ತಾ ಇದ್ರು. ಅವರು ನನ್ನ ಆಸಕ್ತಿನ ನೋಡಿ, ನಿನ್ನಲ್ಲಿ ಒಳ್ಳೆ ಒಂದು ಕಲೆ ಇದೆ, ನೀನ್ ಯಾಕೆ ಫೋಟೋಗ್ರಫಿ ಕಲಿಬಾರ್ದು ಅಂತೇಳಿ ನನ್ನ ಫೋಟೋಗ್ರಫಿಗೆ ಆಸಕ್ತಿ ಮೂಡಿಸಿ ನನ್ನ ಫೋಟೋಗ್ರಫಿನ ಕಲಿಸಿ ಇರುವಂತ ಗುರುಗಳು ಕಡಿದಲ್ ಶಾಮಣ್ಣವರು ಸರ್. ಅಂದ್ರೆ ನೀವು ಅವಾಗ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರಲ್ಲ, ಹೇಗೆ ಆಸಕ್ತಿ ಇತ್ತು? ಸರ್, ಅವರು ನನ್ನ ಆರ್ಟಿಕಲಲ್ಲಿ ಸುಮಾರು ಆರ್ಟಿಕಲಲ್ಲಿ ಬಂದಿದೆ, ಪೇಪರ್ಲಿ ಟಿವಿಯಲ್ಲೆಲ್ಲ ನನ್ನ ಬಗ್ಗೆ ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಅವಾಗ ನನ್ನ ನನ್ನ ಕಟಿಂಗ್ ಶಾಪ್ ಅಲ್ಲಿ ಕೆಲವು ಭಾವಚಿತ್ರಗಳು ಅಂದ್ರೆ ಚಲನಚಿತ್ರ ವಾಲ್ ಪೋಸ್ಟರ್ ಗಳನ್ನ ಹಾಕೊಳ್ತಿದ್ದೆ. ಆ ಶಾಮಣ್ಣವ್ರ ಅದ್ ನೋಡ್ಬಿಟ್ಟು, ಏನಪ್ಪಾ ನಿನಗೆ ಇಷ್ಟು ಸಿನಿಮಾಗಳ ಪೋಸ್ಟರ್ ಗಳು ಹಾಕೊಂಡಿದ್ಯಾ, ನಿನ್ಗೆ ಒಳ್ಳೆ ಕಲೆ ಇದೆ, ಬಾ ನನ್ನ ಮನೆಗೆ ಬಾ ಅಂತೇಳಿ. ಅವಾಗ ಸರ್ ಬ್ಲಾಕ್ ಅಂಡ್ ವೈಟ್ ಡೆವಲಪಿಂಗ್ ಅದೆಲ್ಲ ಮಾಡ್ತಾ ಇದ್ರು ಸರ್ ಅವ್ರ ಮನೆಯಲ್ಲಿ. ಅಂದ್ರೆ ಆಗಿನ ಸಂದರ್ಭದಲ್ಲಿ ನೀವು ಫೋಟೋಗ್ರಫಿಯನ್ನ ಕೈಗೊಂಡಿರಲಿಲ್ಲ? ಇಲ್ಲ ಸರ್, ಬೇರೆಯವರು ಮಾಡಿದ್ದಂತ ನೀವು ಅದನ್ನ ಡಿಸ್ಪ್ಲೇ ಮಾಡ್ತಿದ್ರಿ? ಹೌದು ಸರ್, ಹೌದು ಸರ್. ಸಿನಿಮಾ ಪೋಸ್ಟರ್ ಗಳನ್ನ ಹಾಕೊಳ್ತಿದ್ದೆ. ಅದ್ ನೋಡ್ಬಿಟ್ಟು ಶಾಮಣ್ಣ ನಮ್ಮ ಕಟಿಂಗ್ ಶಾಪಿಗೆ ಬರೋರಿಲ್ಲ, ಪರಮೇಶ್ವರ ನಿನ್ಗೆ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇದೆ, ನನ್ನ ಮನೆಗೆ ಬಾ ಒಂದ್ ಸರಿ ಅಂದ್ರು. ಅವ್ರ ಮನೆಗೆ ಹೋದೆ. ಅವಾಗ ಎಲೆಕ್ಟ್ರೋ 35 ಅನ್ನೋ ಕ್ಯಾಮ್ರಾ ಇತ್ತು ಸರ್. ಆ ಕ್ಯಾಮ್ರಾನ ಕೊಟ್ರು. ಅದ್ರ ಬಗ್ಗೆ ಫೋಕಸ್ ಅಂದ್ರೆ ಏನು, ಯಾವ ತರ ಎಕ್ಸ್ಪೋಸ್ ಮಾಡ್ಬೇಕು ಅನ್ನೋ ನಂಗೆ ಗೊತ್ತಿರ್ಲಿಲ್ಲ ಸರ್. ಆಮೇಲೆ ಅದನ್ನ ಹೇಳ್ಕೊಟ್ರು, ಅದನ್ನ ಅಳವಡಿಸ್ಕೊಂಡೆ, ಒಳ್ಳೆ ಛಾಯಾಚಿತ್ರಗಳನ್ನ ತೆಗೆದು ಅವ್ರಿಗೆ ತೋರಿಸ್ದೆ. ಅವಾಗ ಅವರು ಬಹಳ ಖುಷಿ ಪಟ್ರು. ಅವಾಗ ಪರಮೇಶ್ ಅವರೇ, ನೀನ್ ಇಷ್ಟು ಬೇಗ ಈ ಫೋಟೋಗ್ರಫಿನ ಇದು ಮಾಡ್ಕೊಂಡಿದ್ಯ ಅಂದ್ರೆ ನೀನ್ ನಿಜವಾಗ್ಲೂ ನಿನ್ಗೆ ಮುಂದೆ ಒಂದಲ್ಲ ಒಂದಿನ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನನ್ನ ಬೆನ್ ತಟ್ಟಿದ್ರು. ಓಕೆ. ಮಲ್ಲಾಪುರದಂತ ಒಂದು ಕುಗ್ರಾಮದಲ್ಲಿ ಇದ್ಕೊಂಡು ಈ ಫೋಟೋಗ್ರಫಿ ಎಲ್ಲ ಮಾಡೋದು, ಇದನ್ನ ಕಲಿಯೋದು, ಮತ್ತೆ ಅದನ್ನ ಡೆವಲಪ್ ಮಾಡಿಸೋದು, ಅದನ್ನ ಪ್ರಿಂಟ್ ಹಾಕ್ಸೋದು, ಇದೆಲ್ಲ ಒಂಥರ ಅವಾಗ ಕಷ್ಟ ಕಷ್ಟ ಅಂತ ಅನಿಸ್ಲಿಲ್ವಾ? ಖಂಡಿತ ಸರ್. ಅವಾಗ ಒಂದು ರೋಲಿನ ಬೆಲೆ ಸುಮಾರು ಸರ್ 20 ರೂಪಾಯಿ ಇತ್ತು ಸರ್ ಒಂದು ರೋಲಿನ ಬೆಲೆ ಕೊಡಕ್ ಅಂತೇಳಿ. ಅವಾಗ ಆಮೇಲೆ ಕೋನಿಕಾ ಬಂತು ಸರ್. ಪ್ರಾರಂಭದಲ್ಲಿ ಕೊಡಕ್ ಇತ್ತು. ಆ ಕೊಡಕ್ ಕ್ಯಾಮ್ರಾ ರೋಲಿನ ಬೆಲೆ 24 ರೂಪಾಯಿ 25 ರೂಪಾಯಿ ಇತ್ತು. ತಗೊಂಡು ಆ 36 ಎಕ್ಸ್ಪೋಸ್ಗೆ 36 ಬರ್ಬೇಕು. ನಮ್ ಗುರುಗಳು ಹೇಳ್ತಾ ಇದ್ರು, ಇದ್ರಲ್ಲಿ 36 ಎಕ್ಸ್ಪೋಸ್ ಇದೆಪ್ಪ, ವೇಸ್ಟ್ ಮಾಡ್ಬೇಡ, 36 ನೀನು ಕರೆಕ್ಟ್ ಆಗಿ ತೆಗಿಬೇಕು. 40 ಬರ್ತಿತ್ತು ಸರ್. ಯಾಕೆಂದ್ರೆ ನಾವು ನೀಟಾಗಿ ಲೋಡ್ ಮಾಡ್ಕೊಂಡಾಗ ಕರೆಕ್ಟ್ ಆಗಿ ಡಾಕ್ಟರ್ ರೂಮ್ ಅಲ್ಲಿ ಲೋಡ್ ಮಾಡ್ಕೊಂಡ್ರೆ 40 ಬರ್ತಿತ್ತು ಸರ್. ಅವ್ರು ಅದನ್ನ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ರು ಸರ್. ಪರಮೇಶ್ ಅವರೇ, ನಿನ್ಗೆ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಈ ದಾರಿನ ನೀನು ಒಂದು ಅಂಕು ಅಂದಾಗ ನಿಜವಾಗ್ಲು ಬಹಳ ಇಷ್ಟ ಆಯ್ತು. ನನ್ನ ಹತ್ರ ಕ್ಯಾಮ್ರಾ ತಗೊಳಕ್ಕೂ ದುಡ್ಡಿರ್ಲಿಲ್ಲ. ಅವ್ರ ಮನೇಲಿರುವಂತ ಒಂದು ಕ್ಯಾಮ್ರಾ ನನಗೆ ಕೊಟ್ರು. ಆ ಕ್ಯಾಮ್ರಾದಿಂದ ಸರ್ ನಾನು ಎಲ್ಲರ ಹತ್ರ ಹಂಚ್ಕೋಬೇಕು, ನಿಮ್ಮ ಹತ್ರನು ಒಳ್ಳೆ ನಿಜವಾಗ್ಲು ಎಲ್ಲೆ ಮರೆ ಕಾಯಿ ಆಗಿದ್ದೆ. ನೀವು ನನ್ನ ಕರೆಸಿ ಒಂದು ಇಂಟರ್ವ್ಯೂ ಮಾಡ್ತಿದ್ರಿ ಅಂದ್ರೆ ಎಲ್ಲರಿಗೂ ಇದು ಒಂದು ಮಾರ್ಗದರ್ಶನ ಆಗ್ಬೇಕು ಸರ್. ಫೋಟೋಗ್ರಫಿ ಅಂದ್ರೆ ಅದು ಸುಮ್ನೆ ಅವತ್ತಿನ ದಿನಗಳಲ್ಲಿ ಅದಕ್ಕೆ ಅಂತ ಗೌರವ ಇರ್ಲಿಲ್ಲ ಸರ್. ಫೋಟೋಗ್ರಾಫರ್ ಅಂದ್ರೆ ಅಂತ ಶಿವಮೊಗ್ಗ ಜಿಲ್ಲೆಯಲ್ಲೇ ದೊಡ್ಡ ದೊಡ್ಡ ಸ್ಟುಡಿಯೋಗಳು ಅಂದ್ರೆ 4-5 ಇತ್ತು ಅವತ್ತಿನ ದಿನಗಳಲ್ಲಿ. 86-87 ಎಲ್ಲರೂ ಫೋಟೋಗ್ರಫಿ ಹೆಚ್ಚಿಗೆ ಮಾಡ್ತಿರ್ಲಿಲ್ಲ. ಅಂತ ದಿನಗಳಲ್ಲಿ ನಾನು ಫೋಟೋಗ್ರಫಿ ಆರಂಭ ಮಾಡಿದೆ. ಒಳ್ಳೆ ಬೆಳಕಿಗೆ ಬಂದೆ ಸರ್. ಒಳ್ಳೆ ಬೆಳಕಿಗೆ ಬಂದೆ ಅಂದ್ರೆ ಒಳ್ಳೆ ಮಟ್ಟಕ್ಕೆ ನನ್ನ ಜನ ನಮ್ಮ ತಾಲೂಕಿನ ಜನಗಳೆಲ್ಲ ಗುರುತಿಸಿರು, ಒಳ್ಳೆ ನನಗೆ ಸಹಕರಿಸಿರು. ಎಲ್ಲಾ ಊರಿನ ಎಲ್ಲಾ ಗ್ರಾಹಕರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ ಸರ್. ಯಾಕೆ ಹೇಳ್ತೀನಿ ಅಂದ್ರೆ, ನಾನು 0 ದಿಂದ ಬಂದಂತವನು ಸರ್. ನನಗೇನು ಇರ್ಲಿಲ್ಲ, ಕಟಿಂಗ್ ಶಾಪ್ ಅಲ್ಲೇ ಜೀವನ ಇತ್ತು. ಈ ದಿನ ಫೋಟೋಗ್ರಫಿಯಲ್ಲಿ ಎಲ್ಲ ದುಡಿಮೆ ಮಾಡಿಕೊಂಡು ನಾನು ಮದುವೆ ಮಾಡಿಕೊಂಡೆ. ಫೋಟೋಗ್ರಫಿ ಪ್ರಾರಂಭ ಆದ ನಂತರ ನನಗೆ 3 ಜನ ಮಕ್ಕಳಾದ್ರು. ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟೆ. ನನ್ನ ದೊಡ್ಡ ಮಗ ಬಿ ಮಾಡ್ಕೊಂಡು ಎಂಟೆಕ್ ಮಾಡ್ಕೊಂಡ, ಒಳ್ಳೆ ಜಾಬ್ ಅಲ್ಲಿದ್ದಾನೆ. ಎರಡನೇ ಮಗ ಬಿ ಮಾಡ್ಕೊಂಡು ಎಂಟೆಕ್ ಮಾಡ್ಕೊಂಡ, ಅವನು ಅಮೆರಿಕದಲ್ಲಿದ್ದಾನೆ. ಇನ್ನೊಬ್ಬ ಮಗ MBA ಮಾಡ್ಕೊಂಡ, ಅವನು ಬ್ಯಾಂಕ್ ಮ್ಯಾನೇಜರ್ ಆಗಿ ಬೆಂಗಳೂರಲ್ಲಿ ಇದ್ದಾನೆ. ನನ್ನ ದುಡಿಮೆಯಲ್ಲಿ ಸರ್ ಒಂದು 5 ಎಕರೆ ತೋಟ ಮಾಡ್ಕೊಂಡೆ ಫೋಟೋಗ್ರಫಿ ದುಡಿಮೆಯಲ್ಲಿ. ಸರ್ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್, ದೇವರ ಎದುರು ತಲೆಬಾಗದವನು ಕ್ಷೌರಿಕನೆದುರು ತಲೆಬಾಗಿದಲ್ಲಿ ಕ್ಷೌರಿಕ ದೇವರಲ್ವೇ ಸರ್ವಜ್ಞ ಅಂತೇಳಿ ಖಂಡಿತ ನಮ್ಮ ಸರ್ವಜ್ಞ ಹೇಳಿರುವಂತ ಮಾತುಗಳು ಸರ್. ನಾನು ಕ್ಷೌರಿಕ ವೃತ್ತಿಯಿಂದ ಮುಂದೆ ಬಂದವನ್ ಸರ್ ನಾನು. ಹೌದು. ಆಮೇಲೆ ಈಗ ತೋಟ ಎಲ್ಲ ತಗೊಂಡು ಕೃಷಿಕ ಆಗಿದ್ದೀನಿ. ಒಳ್ಳೆ ಅಡಿಕೆ ಬೆಳೆ ಬೆಳಿತೀನಿ, ಅದರಲ್ಲಿ ಒಳ್ಳೆ ಮನೆ ಕಟ್ಟಿದೀನಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ನನ್ನ ಮಕ್ಕಳು ಸಹ ಚೆನ್ನಾಗಿ ದುಡಿಮೆ ಮಾಡಿ ಬೆಂಗಳೂರಲ್ಲಿ ಅವರು ಸಹ ಸ್ವಂತ ಮನೆ ತಗೊಂಡಿದ್ದಾರೆ. ನಾನು ಎಲ್ಲ ಗ್ರಾಹಕರಿಗೆ ಹೇಳೋದು, ಎಲ್ಲ ವೀಕ್ಷಕರಿಗೆ ಹೇಳೋದು ಏನಂದ್ರೆ ಸರ್, ಉದ್ಯೋಗ ಇಲ್ದವರು ಯಾರು ಬಹಳ ಬೇಸರ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ತುಂಬಾ ಜನ ಬಿ ಮಾಡ್ಕೊಂಡಿದ್ದಾರೆ, ಎಂಟೆಕ್ ಮಾಡ್ಕೊಂಡಿದ್ದಾರೆ, ಮನೇಲಿ ಇದಾರೆ, ನನ್ ಕೆಲಸ ಇಲ್ಲ ಅಂತ ಹೇಳಿ. ಸರ್ ದಯವಿಟ್ಟು ನೀವು ಫೋಟೋಗ್ರಫಿ ಅನ್ನೋದನ್ನ ನೀವು ಅಮ್ಕೊಳ್ಳಿ, ಈ ಉದ್ಯೋಗಕ್ಕೆ ಬನ್ನಿ, ನಿಮ್ಗೆ ಖಂಡಿತ ಕೈ ತುಂಬಾ ಕೆಲಸ ಇದೆ. ಅಂದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ನಮಗೆ ಗುರಿ ಇತ್ತು ಅಂದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ನಿಜವಾಗ್ಲೂ ಸರ್ ಆ ದಿನಗಳಲ್ಲಿ ನನಗೆ ಗುರಿ ಇತ್ತು, ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಗುರಿ ಇತ್ತು. ಸಾಧನೆ ಮಾಡಿದೆ. ನನಗೆ ಮೊನ್ನೆ ಕಳೆದ ತಿಂಗಳು 25ನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಸಂಘದಿಂದ ಸನ್ಮಾನ ಮಾಡಿದ್ರು ಸರ್. ನನಗೆ ಆ ಸನ್ಮಾನ ಮಾಡಿರುವಂತದ್ದು ನಮ್ಮ ಸಂಘಕ್ಕೂ ಸಹ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಬಹಳ ಸಂತೋಷ. ಈಗ 30 ವರ್ಷಗಳ ಹಿಂದೆ ನೀವು ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರಿ. ಅದಕ್ಕಿಂತ ಮುಂಚೆ ತಾವೇ ಹೇಳಿದ ಹಾಗೆ ಒಂದು ಕ್ಷೌರಿಕ ವೃತ್ತಿಯನ್ನ ನೀವು ತಗೊಂಡಿದ್ರಿ, ಅದಾದ ನಂತರ ಅದನ್ನ ಬಿಟ್ಬಿಟ್ರ? ಇಲ್ಲ ಸರ್, ಇಲ್ಲ ಸರ್, ನನ್ನ ಫ್ಯಾಮಿಲಿಯಲ್ಲಿ ಈಗಲೂ ನಮ್ಮ ಅಣ್ಣ ಆಗ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ಕೊಳ್ತಾ ಇದಾರೆ. ನಾನು ಈಗ ನನ್ನ ಮಕ್ಕಳು ಬೆಂಗಳೂರಲ್ಲಿ ಜಾಬ್ ಅಲ್ಲಿ ಇದ್ರು, ಅವ್ರು ಮನೆಗೆ ಬಂದಾಗ ನಾನೇ ಈಗೂ ಸಹ ನನ್ನ ಕಟಿಂಗ್ ಅಲ್ಲಿ ಮಾಡ್ಕಳಿಸ್ತೀನಿ ಸರ್. ನನ್ನ ಕೆಲಸನ ನಾನು ಯಾವತ್ತೂ ಬಿಟ್ಟಿಲ್ಲ. ಯಾಕೆಂದ್ರೆ ವೃತ್ತಿ ಇದೆಯಲ್ಲ ಸರ್, ಕಾಯಕ ಬಹಳ ದೊಡ್ಡದು ಸರ್. ವೃತ್ತಿ ನಿಷ್ಠೆ ಅನ್ನುವಂಥದ್ದು ಬಹಳ. ಖಂಡಿತ ಸರ್, ಖಂಡಿತ ಸರ್. ನಾನು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಫಸ್ಟ್ ನಮ್ಮ ವೃತ್ತಿನೇ ಸರ್. ಯಾಕೆಂದ್ರೆ ಅದರಿಂದಲೇ ತಾನೇ ನಿಮಗೆ ಬೇರೆಯಾದಂತ ಒಂದು ವಿಶ್ವ ನಿಮಗೆ ಪರಿಚಯವಾಗಿದೆ. ಓಕೆ. ಬಹಳ ಮುಖ್ಯವಾಗಿ ಯಾವ ರೀತಿಯಾದಂತಹ ಚಿತ್ರಗಳನ್ನ ತಾವು ಛಾಯಾಗ್ರಹಣ ಮಾಡ್ತೀರಿ? ಬೇಕಾದಷ್ಟು ರೀತಿಯಾದಂತಹ ಛಾಯಾಚಿತ್ರಗಳ ವಿಭಾಗಗಳಿವೆ. ಅದರಲ್ಲಿ ಪೋರ್ಟ್ರೇಟ್ ಇರ್ಬೋದು, ನೇಚರ್ಸ್ ಇರ್ಬೋದು, ಬೇರೆ ಬೇರೆ ಇದಿದೆ. ಅದರಲ್ಲಿ ಯಾವ್ದು ನಿಮಗೆ ಬಹಳ ಇಷ್ಟವಾಗಿರುವಂತ? ಸರ್, ನನ್ನ ವೆಡ್ಡಿಂಗ್ ಅಲ್ಲೇ ಬಹಳ ಹೆಸರಾಗಿದ್ದು ಸರ್. ಮೊದಲಿಗೆ ಫೋಟೋಗ್ರಾಫರ್ಗೆ ಬೇಕಾಗಿರೋದು ತಾಳ್ಮೆ, ಎರಡನೇದು ಮಾತಿನ ಚಾತುರ್ಯತೆ. ಆ ದೇವರು ನನಗೆ 2 ವರಗಳ ಕೊಟ್ಬಿಟ್ಟ ಸರ್. ಮಾತಿನ ಚಾತುರ್ಯತೆ ಕೊಟ್ಟ, ತಾಳ್ಮೆ ಕೊಟ್ಟ. ಆ ತಾಳ್ಮೆನೆ ನನಗೆ ಎಲ್ಲರಿಗೂ ಆಕರ್ಷಣೆ ಆಯ್ತು. ನಾನು ತೆಗೆದಿರುವಂತ ಫೋಟೋಗಳು, ಒಬ್ಬ ಕಸ್ಟಮರ್ ನನಗೆ ಕರೆದು ಒಂದು ಫೋಟೋಗ್ರಫಿ ಒಂದು ಮದುವೆ ಸಮಾರಂಭಕ್ಕೆ ಒಂದು ನನಗೆ ಆರ್ಡರ್ ಕೊಟ್ಟಾಗ ಫಸ್ಟ್ ಆ ವ್ಯಕ್ತಿ ತೃಪ್ತಿ ಆಗ್ಬೇಕು ಸರ್. ನಿಜ. ಆ ಮದುವೆ ಮನೆಯಲ್ಲಿ ಎಲ್ಲರೂ ತೃಪ್ತಿ ಆದ್ರೆ ನನಗೆ ಇನ್ನೊಂದು ಆರ್ಡರ್ ಸಿಗುತ್ತೆ ಸರ್. ಇನ್ನೊಂದು ಕೆಲಸ ಸಿಕ್ಕಾಗ ಆ ಕೆಲಸನ ನಾನು ಹಂಗೆ ಎಲೆ ಮರೆಯ ಕಾಯಿ ಆಗಿದ್ದೆ, ಒಳ್ಳೆ ಹೆಸರು ಮಾಡಿದೆ. ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿ ಹಳ್ಳಿಯಲ್ಲೂ ನನ್ನ ಹೆಸರಾಯ್ತು ಸರ್. ಒಳ್ಳೆ ದುಡಿಮೆ ಮಾಡಿದೆ. ತುಂಬಾ ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಕಾರಣ ಸರ್, ಫಸ್ಟ್ ವೆಡ್ಡಿಂಗ್ ಫೋಟೋಸ್. ನಿಜ. ಆಮೇಲೆ ನನ್ನ ನೇಚರ್ ಬಂತು. ನಮ್ಮ ಈ ಸುಂದರವಾದ ಹಳ್ಳಿ ಗುಡ್ಡದ ಮಲ್ಲಾಪುರ ಅಂದ್ರೆ ಭದ್ರಾವತಿ ತಾಲೂಕಲ್ಲಿ ಒಂದು ಸುಂದರವಾದ ಹಳ್ಳಿ ಸರ್. ಪ್ರಕೃತಿಗೆ ಒಂದು ಮಡಿಲು ಸರ್ ಅದು. ಗಿಡ ಮರಗಳು, ಅಡಿಕೆ ಮರ, ಆ ಕೆರೆ, ಆ ಹಕ್ಕಿಗಳು, ಆ ಪಕ್ಷಿಗಳು ನೋಡಲು ಒಂದು ಚಂದ ಸರ್ ಅದು. ಅದು ಸುಂದರವಾದ ಪ್ರಕೃತಿ ಫೋಟೋಗಳು ತೆಗೆದೆ. 1998ರಲ್ಲಿ ಆವಾಗ ಲಕ್ಷ್ಮೀನಾರಾಯಣ ಅಂತೇಳಿ ಜಿಲ್ಲಾಧಿಕಾರಿ ಇದ್ರು, ಅವ್ರ ಮುಖಾಂತರನು ನಾನು ಒಳ್ಳೆ ಉತ್ತಮ ಛಾಯಾಗ್ರಾಹಕ ಅಂತೇಳಿ ಪ್ರಶಸ್ತಿನ ಪಡೆದೆ. ಪರವಾಗಿಲ್ಲ ಸರ್, ಒಳ್ಳೆ ಮಟ್ಟಕ್ಕೆ ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನಿಜವಾಗ್ಲೂ ಫೋಟೋಗ್ರಫಿ ನನಗೆ ಒಂದು ಮಾರ್ಗದರ್ಶನ ಸರ್. ಈ ನೀವು ಹೇಳಿದ್ರಿ ವೆಡ್ಡಿಂಗ್ ಫೋಟೋಗ್ರಫಿ ನಿಮ್ಮ ಆಯ್ಕೆ ಅಂತ ಹೇಳಿ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ವೆಡ್ಡಿಂಗ್ ಫೋಟೋಗ್ರಫಿನು ಕೂಡ ಬಹಳ ವೈಭವಪೂರ್ಣವಾಗಿ ನಡೆಯುತ್ತೆ, ಮತ್ತೆ ಬೇರೆ ಬೇರೆ ರೀತಿಯಂತ ಈ ಫಿಲಂ ಶೂಟಿಂಗ್ಸ್ ರೀತಿನಲ್ಲೇ ನಡೆಯುತ್ತದೆ. ಖಂಡಿತ. ಟೀಸರ್ಸ್ ಗಳನ್ನ ಹಾಕುವಂತದ್ದು ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಇದಕ್ಕೆಲ್ಲ ನೀವ್ ಹೆಂಗೆ ಅಪ್ಡೇಟ್ ಆಗ್ತಾ ಇದ್ದೀರಾ? ಆಗ್ತಾ ಇದೀನಿ ಸರ್. ಯಾಕೆಂದ್ರೆ ಸರ್, ಈಗ ಓಡೋ ಕುದುರೆನ ಜನ ಇಟ್ಕೊಳ್ತಾರೆ ಸರ್, ನಿತ್ತಿರೋ ಕುದುರೆನ ಯಾರು ಹತ್ತಲ್ಲ ಸರ್. ನಿಜ. ಇವತ್ತೇನಂದ್ರೆ ಯಾವ ಮಾಧ್ಯಮದಲ್ಲಿ ಈಗ ಏನು ಇವತ್ತಿನ ಇದೆಯೋ ಅದೆಲ್ಲ ನಾವು ಟ್ರೆಂಡ್ ಏನಿದೆಯೋ ಅದೆಲ್ಲ ತಗೋಬೇಕು ಸರ್. ಈಗಿನ ಇದಕ್ಕೆ ಉಪಕರಣಗಳನ್ನ ನಾವು ತಗೋಬೇಕು, ಇವತ್ತಿನ ಜನಗಳಿಗೆ ತೃಪ್ತಿ ಪಡಿಸಬೇಕು ಸರ್. ಯಾವತ್ತು ಸರ್ ನಾವು ಏನ್ ಇವತ್ತು ಅಪ್ಡೇಟ್ ಆಗ್ತೀವೋ ಅದನ್ನ ಜನ ಇಷ್ಟಪಡ್ತಾರೆ ಸರ್. ಹೌದು ಸರ್. ನನಗೆ ಕೆಲವು ಸಂದರ್ಭಗಳಲ್ಲಿ ಡೇಟ್ ಅನ್ನ ನಾನು ಕೊಡಕ್ಕಾಗಲ್ಲ ಸರ್. ಯಾಕೆಂದ್ರೆ ಕೈ ತುಂಬಾ ಕೆಲಸ ಇದೆ. ಎಷ್ಟೋ ಜನ ಫೋಟೋಗ್ರಾಫರ್ಗಳಿಗೆ ಕೆಲಸ ಇಲ್ಲ ಸರ್. ನಾವು ಮಾಡುವಂತ ಉದ್ಯೋಗ ನಿಷ್ಠೆಯಿಂದ ಮಾಡಿದ್ರೆ ಹುಡ್ಕೊಂಡು ಬರ್ತಾರೆ ಸರ್. ಪರಮೇಶ್ ಅವರೇ ನೀವೇ ಬನ್ನಿ, ಹುಡುಗರು ಕಳಿಸ್ಬೇಡಿ, ನೀವು ಬನ್ನಿ ಅನ್ನೋದು ನನಗೆ ತುಂಬಾ ಬೇಡಿಕೆ ಇದೆ ಸರ್. ನನಗೆ ನಿಜವಾಗ್ಲೂ ಈ ಫೋಟೋಗ್ರಫಿ ತುಂಬಾ ಹೃದಯಪೂರ್ವಕ ತೃಪ್ತಿ ಕೊಟ್ಟಿದೆ ಸರ್. ಓಕೆ, ಬಹಳ ಸಂತೋಷ ಸರ್. ಈಗ ಇದು ಜೊತೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ರೀತಿಯಂತ ಮಿಕ್ಸಿಂಗ್ ಗಳು ಬರ್ತವೆ. ವಿಶೇಷವಾಗಿ ವಧುವರರ ವಿನೂತನವಾದಂತಹ ಚಿತ್ರಗಳು ಕಲಾತ್ಮಕವಾದಂತಹ ರೀತಿಯಲ್ಲಿ ಅಲ್ಲಿ ನಾವು ಆಲ್ಬಮ್ ಗಳಲ್ಲಿ ನೋಡ್ತಾ ಇರ್ತೀವಿ. ಆತರ ಆಲ್ಬಮ್ ಗಳನ್ನ ಮಾಡಬೇಕಾದ್ರೆ ಹೊಸ ಹೊಸ ತಂತ್ರಜ್ಞಾನಗಳು ಬೇಕಾಗುತ್ತೆ, ಬೇರೆ ಬೇರೆ ವಿಧಾನಗಳ ಪರಿಚಯ ಆಗ್ಬೇಕಾಗತ್ತೆ, ಅದೆಲ್ಲ ನೀವು ಇಟ್ಕೊಂಡಿದ್ದೀರಾ? ಖಂಡಿತ ಸರ್, ಆ ದಿನಗಳಲ್ಲಿ ನನಗೆ ಏನು ಹೇಳಿದ್ನಲ್ಲ ಸರ್, ಒಂದು ಕ್ಯಾಮ್ರಾ ತಗೊಳಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ಒಳ್ಳೆ ಮಟ್ಟದಲ್ಲೇ ಬೆಳೆದಿದ್ದೀನಿ, ಒಳ್ಳೆ ಸ್ವಂತಕ್ಕೆ ಕಂಪ್ಯೂಟರ್ ಆಗಿರ್ಬೋದು, ಯಾವುದೇ ಕ್ಯಾಮ್ರಾಗಳಾಗಿರ್ಬೋದು, ಯಾವ್ದೀಗ ಹೊಸದೇನ್ ಬರುತ್ತೋ ಅದೆಲ್ಲ ತಗೊಂಡಿದ್ದೀನಿ, ಒಳ್ಳೆ ಮಟ್ಟಕ್ಕೆ ಬೆಳೆದೀನಿ ಸರ್. ಹಿಂದೆ ನಾನು ಸೈಕಲ್ ಅಲ್ಲಿ ಓಡಾಡ್ಬೇಕು ಅಂದ್ರೆ ಆಲೋಚನೆ ಮಾಡುವಂತ ವ್ಯಕ್ತಿ ಸರ್. ಸೈಕಲ್ ತಗೊಂಡೆ, ಆಮೇಲೆ ಬೈಕ್ ತಗೊಂಡೆ, ಆಮೇಲೆ ಕಾರ್ ತಗೊಂಡೆ ಸರ್. ಆಕಾಶದಲ್ಲಿ ಹಾರಾಡೋ ವಿಮಾನ ನೋಡಿ ಆ ವಿಮಾನದಲ್ಲಿ ಒಂದಿನ ನಾನು ಹೋಗ್ಬೋದಾ ಅಂತೇಳಿ ಕನ್ಸ್ಕೊಂಡೆ ಸರ್. ನಾನು ಇವತ್ತು ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿದ್ದೀನಿ ಸರ್. ವೆರಿ ನೈಸ್. ಯಾಕೆ ಅಂದ್ರೆ ಸರ್, ಆ ಕನಸು ಕಂಡಂತ ವ್ಯಕ್ತಿ ನಾನು ಸರ್. ಯಾಕೆ ಗೊತ್ತಾ, ಇವತ್ತು ಎಷ್ಟೋ ಜನ ನನಗೆ ಉದ್ಯೋಗ ಇಲ್ಲ ಅಂತೇಳಿ ಎಷ್ಟೋ ಜನ ಸರ್, ನಮ್ಮ ಈ ಆಕಾಶವಾಣಿ ಕೇಂದ್ರದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಎಷ್ಟೋ ಜನ ವೇದನೆ ಇದ್ರೆ ಅದನ್ನು ತೆಗ್ದಾಕಿ ಸರ್, ಫೋಟೋಗ್ರಫಿ ಬನ್ನಿ, ತುಂಬಾ ಪ್ರಪಂಚ ವಿಶಾಲವಾಗಿದೆ, ಫೋಟೋಗ್ರಫಿ ಕಲೀರಿ, ನೀವು ನನ್ನಂಗೆ ಒಂದು ಗುರಿ ಸಾಧನೆ ಮಾಡಿ, ನೀವು ನನ್ನಂಗೆ ನಾಲ್ಕು ಜನಕ್ಕೆ ಈ ತರ ಹಿತವಚನಗಳನ್ನ ಹೇಳಿ, ಹೌದಾ ಇಲ್ಲ ಸರ್? ನನ್ನ ಇದು ನನ್ನ ಬಹಳ ಖುಷಿ ಆಗಿದೆ ಸರ್. ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಿದ್ದೇನೆ, ಕನಸು ಕಾಣಿ ಕನಸು ಕಾಣಿ ಅಂತ ಹೇಳೋರು. ಹಾಗೆ ಬಹಳ ವಿಶೇಷವಾದಂತಹ ಕನಸನ್ನು ನೀವು ಕಂಡ್ರಿ. ಬರೀ ಕನಸು ಕಂಡ್ರೆ ಅಷ್ಟೇ ಸಾಧ್ಯ ಆಗಲ್ಲ, ಆ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಆಗಬೇಕಾಗಿದೆ. ಅದನ್ನು ನೀವು ಬಹಳ ಯಶಸ್ವಿಯಾಗಿ ಪೂರೈಸಿದ್ದೀರಿ, ಬಹಳ ಸಂತೋಷ ಸರ್. ಅಂದ್ರೆ ಈ ಹೊಸ ಹೊಸ ತಂತ್ರಜ್ಞಾನಗಳು, ಈ ಮಿಕ್ಸಿಂಗ್ ಆಗಿರ್ಬೋದು, ಈಗ ಫೋಟೋಶಾಪ್ ಬರುತ್ತೆ, ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನಗಳು ಬರುತ್ತೆ, ಅದೆಲ್ಲವನ್ನು ಕೂಡ ನೀವು ಹೇಗೆ ಅದನ್ನ ಕಲ್ತ್ಕೊತಾ ಇದ್ದೀರಿ? ಹಾ ಖಂಡಿತ ಸರ್, ನಾನು ಮೊದಲನೇದು ಎಲ್ಲ ನಿಮ್ಗೆ ತಿಳಿಸ್ಬೇಕು ಸರ್, ನಾನು ವಿದ್ಯೆ ಇಲ್ಲ ಸರ್, ನಾನು ಓದೇ ಇಲ್ಲ ಸರ್. ಡಾಕ್ಟರ್ ರಾಜಕುಮಾರ್ ಅವರು 4ನೇ ಕ್ಲಾಸ್ ಓದಿದ್ದಾರೆ, ಅವರು ನನಗೆ ಒಂದು ಮಾರ್ಗದರ್ಶನ ಅಂದ್ರೆ ಕೈಲಾಗದು ಎಂದು ಅಂತೇಳಿ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಒಂದು ಹಾಡನ್ನು ಅದು ಹಾಡಿದಾಗ ಆ ನಿಜವಾಗ್ಲೂ ಸರ್ ಹಾಡೇ ನನಗೆ ನನ್ನ ಜೀವನದ ಒಂದು ಅದು ಫೌಂಡೇಶನ್ ಅಂತ ಹೇಳ್ಬೋದು ಸರ್. ಇವತ್ತು ನಾನು ಹೇಳ್ಬೇಕಂದ್ರೆ ನನಗೆ ಗುರುಗಳು ಡಾಕ್ಟರ್ ರಾಜಕುಮಾರ್ ಅಂದ್ರು ತಪ್ಪಾಗಲಾರದು. ಯಾಕೆಂದ್ರೆ ಜೀವನ ಅನ್ನೋದು ಏನು ಅನ್ನೋದು ತೋರಿಸ್ಕೊಟ್ಟಿದೆ ಸರ್. ನಮ್ಮ ತಾಲೂಕಿನ ಭದ್ರಾವತಿ ತಾಲೂಕಿನ ಪ್ರತಿಯೊಬ್ಬ ರೈತನುವ ಡಾಕ್ಟರ್ ವಿಶ್ವೇಶ್ವರಯ್ಯನವ್ರನ್ನ ನಾವು ಮರೆಯಾಗಿಲ್ಲ ಸರ್. ಯಾಕೆಂದ್ರೆ ಇವತ್ತು ವಿಶ್ವೇಶ್ವರಯ್ಯನವರ ಹೆಸರು ಹೇಳಿ ನಾವು ಅನ್ನ ತಿನ್ಬೇಕು ಸರ್. ನಾನು ಓದ್ದೆ ಇದ್ರೂ ಪರವಾಗಿಲ್ಲ, ಅವ್ರ ಬಗ್ಗೆ ತುಂಬಾ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀನಿ ಸರ್. ವಿಶ್ವೇಶ್ವರಯ್ಯ MPM ಆಗಿರ್ಬೋದು, VSL ಆಗಿರ್ಬೋದು, ನಮ್ಮ ಭದ್ರಾ ಅವ್ರ ಕೊಡುಗೆ ಅಪಾರವಾದ ಸರ್. ಹೌದು ಸರ್, ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ನಾವು ಮರೆಯಂಗಿಲ್ಲ. ಅದೇ ರೀತಿ ಡಾಕ್ಟರ್ ರಾಜಕುಮಾರ್ ಅವರು ಖಂಡಿತ ಸರ್, ಖಂಡಿತ. ಈಗ ನೀವು ಹೊಸ ಹೊಸ ತಂತ್ರಜ್ಞಾನಗಳನ್ನ ಹೇಗೆ ನೀವು ಅದನ್ನ ಕರಗತ ಮಾಡ್ಕೊಳ್ತಾ ಇದ್ದೀರಿ? ಖಂಡಿತ ಸರ್, ನೀವು ಒಳ್ಳೆ ಅಭಿಪ್ರಾಯ ಕೇಳಿದ್ರಿ. ನಮ್ಮ ಫೋಟೋಗ್ರಫಿಯಲ್ಲೂ ಒಳ್ಳೆ ತರಬೇತಿ ಇದೆ ಸರ್. ತರಬೇತಿ ಹೋಗ್ತಾ? ಖಂಡಿತ ತರಬೇತಿ ಇದೆ ಸರ್. ಬೆಂಗಳೂರಿನಿಂದ ನಮ್ಮ ಒಳ್ಳೆ ಒಳ್ಳೆ ತಂತ್ರಜ್ಞಾನಿಗಳು ಶಿವಮೊಗ್ಗ ಬರ್ತಾರೆ, ಕ್ಯಾಂಪ್ ಹಾಕ್ತಾರೆ, ಒಳ್ಳೆ ತರಬೇತಿ ಕೊಡ್ತಾರೆ. ಇವತ್ತು ಯಾರೇ ಕಲಿದೇ ಇರೋರು, ಫೋಟೋಗ್ರಫಿ ಗಂಧ ಗೊತ್ತಿಲ್ಲದವರು ಸಹ ಅಲ್ಲಿ ಕಲಿಬಹುದು. ಇವತ್ತು ಮಹಿಳೆಯರು ಸಹ ನಮ್ಮ ಫೋಟೋಗ್ರಫಿಗೆ ಬಂದಿದ್ದಾರೆ ಸರ್. ಇವತ್ತು ಬರೀ ಪುರುಷರೇ ಮಾತ್ರ ಅನ್ನೋದೇನಿಲ್ಲ ಸರ್, ಮಹಿಳೆಯರು ಸಹ ನಮ್ಮ ಫೋಟೋಗ್ರಫಿನ ಮಾಡ್ತಾ ಇದ್ದಾರೆ. ಆತರ ತರಬೇತಿ ಕಾರ್ಯಾಗಾರಗಳಿಗೆ, ತರಬೇತಿ ತರಗತಿಗಳಿಗೆ ತಾವು ಹೋಗಿ ಸೇರ್ಕೊಂಡಿದ್ದೀರಿ? ಸೇರ್ಕೊಂಡಿದ್ದೀನಿ ಸರ್. ಓಕೆ, ಬಹಳ ಸಂತೋಷ ಸರ್. ಇದು ಜೊತೆ ಜೊತೆಗೆ ಯಾವುದೇ ಒಂದು ವಿವಾಹದ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಇವತ್ತು ವಿಡಿಯೋಗ್ರಫಿ, ಫೋಟೋಗ್ರಫಿ ಜೊತೆ ಜೊತೆಗೆ ವಿಡಿಯೋಗ್ರಫಿನೂ ಅದೊಂಥರ ಒಟ್ಟೊಟ್ಟಿಗೆ ಹೋಗುವಂತ ಪ್ರಯಾಣ ಮಾಡುವಂತ ಒಂದು ಸಹ ಪ್ರಯಾಣಕ್ಕಿದ್ದ ಹಾಗೆ. ಖಂಡಿತ ಸರ್. ವಿಡಿಯೋಗ್ರಫಿನೂ ತಾವು ಮಾಡ್ತೀರಿ? ಹೌದು ಸರ್, ಸ್ವಂತ ವಿಡಿಯೋ ಕ್ಯಾಮ್ರಾ ಇದೆ, ಎರಡು ನಯನಗಳಿದ್ದಂಗೆ ಸರ್, ಫೋಟೋ ವಿಡಿಯೋ ಎರಡು ಕಣ್ಣುಗಳಿದ್ದಂಗೆ, ಆ ಎರಡು ಇದ್ರೆ ಅದಕ್ಕೆ ಆಕರ್ಷಣೆ ಸರ್. ಒಂದು ಮುಚ್ಚಿ ಒಂದು ತೆರೆದ್ರೆ ಅದು ಚಂದ ಇರಲ್ಲ ಸರ್, ಎರಡು ಕಣ್ಣುಗಳು ಕೆಲಸ ಮಾಡ್ತಿರ್ಬೇಕು ಸರ್. ಫೋಟೋ ವಿಡಿಯೋ ಒಂದು ಶುಭ ಸಮಾರಂಭಗಳಿಗೆ ಫೋಟೋ ಮತ್ತು ವಿಡಿಯೋ ಅಂದ್ರೆ ಈಗ ಎಲೆ ಅಡಿಕೆ ಇದ್ದಂಗೆ ಸರ್, ಎಲೆ ಒಂದೇ ಹಾಕೊಳಕ್ ಬರಲ್ಲ ಸರ್, ಎಲೆ ಮತ್ತು ಅಡಿಕೆ ಅದಕ್ಕೆ ಸುಣ್ಣ ಅವಾಗ್ಲೇ ಅದು ಬಣ್ಣ. ಹೌದಾ ಸರ್? ಆತರ ಈ ಫೋಟೋಗ್ರಫಿನೂ ಹಂಗೆ ಸರ್. ಕಲೆ ಎಂಬುದು ಒಂದು ಸಾಗರ ಸರ್, ಈಜಲು ಬಲು ಬೇಸರ ಸರ್, ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ ಸರ್. ಓಕೆ, ಬಹಳ ವಿಶೇಷವಾಗಿ ಇದನ್ನ ತಾವು ಬಣ್ಣಿಸ್ತಾ ಇದ್ದೀರಿ. ಆಗ್ಲಿ ಸರ್, ಈಗ ಒಬ್ಬ ಫೋಟೋಗ್ರಾಫರ್ ಇರಬೇಕು, ಒಬ್ಬ ವಿಡಿಯೋಗ್ರಾಫರ್ ಇರಬೇಕು, ಇವೆರಡು ಎರಡು ನಯನಗಳು ಅಂತ ಹೇಳಿ ತಾವು ಮಾತನಾಡ. ಹೌದು ಸರ್. ಈಗ ಫೋಟೋಗ್ರಫಿಗೇನೋ ಪರಮೇಶ್ವರ್ ಸಿಗ್ತಾರೆ. ಹೌದು ಸರ್. ವಿಡಿಯೋಗ್ರಫಿಗೆ ಯಾರನ್ನ ಇಟ್ಕೊಂಡಿದ್ದೀರಿ? ನನ್ನ ಶಿಷ್ಯಂದ್ರ ಇದಾರೆ ಸರ್. ನಾನು ಸುಮಾರು ನನ್ನ ಗುರುಗಳು ನನ್ಗೆ ಹೆಂಗೆ ವಿದ್ಯೆ ಕಲಿಸಿರೋ, ನಾನು ಆತರ ನನ್ನ ಹತ್ರ ಒಂದು 25-30 ಜನ ಶಿಷ್ಯಂದ್ರನ್ನ ತಯಾರು ಮಾಡಿದ್ದೀರಿ? ತಯಾರು ಮಾಡಿದ್ದೀನಿ ಸರ್. ಸೊ ಅವರೆಲ್ಲ ನಿಮ್ ಜೊತೆನೇ ಇದಾರಾ ಅಥವಾ ಈಗ ಅವರೆಲ್ಲ ಬೇರೆ ಸ್ವಂತ? ಅವರ ಹೆಂಗೆ ಗೊತ್ತಾ ಸರ್, ಒಂದು ಅಕ್ಕಿ ತನಗೆ ರೆಕ್ಕೆ ಬಂತು ಅಂದ್ರೆ ಗೂಡಲ್ಲಿ ಇರಲ್ಲ ಸರ್, ಹಾರೋಗ್ಬಿಡುತ್ತೆ. ಪ್ರತಿಯೊಬ್ಬ ಶಿಷ್ಯನು ಕೆಲಸ ಕಲಿತ ಮೇಲೆ ಗುರುವನ್ನ ಮೀರಿಸುವಂತ ಶಿಷ್ಯಂದ್ರಾಗ್ತಾರೆ ಸರ್. ಈಗ ಆತರ ಅವರವರ ಕೆಲಸ ಕಾರ್ಯಗಳ ಮೇಲೆ ಹೋಗಿದ್ದಾರೆ. ನಾನು ನನಗೆ ಬೇಕಾದ ಶಿಷ್ಯಂದ್ರ ಮತ್ತೆ ಸೃಷ್ಟಿ ಮಾಡ್ತೀನಿ. ಇದು ಪ್ರಪಂಚ ವಿಶಾಲವಾಗಿದೆಯಲ್ಲ ಸರ್, ಎಷ್ಟು ಶಿಷ್ಯಂದ್ರ ಹೋಗ್ತಾ ಇದ್ರೆ ಅಷ್ಟು ಶಿಷ್ಯಂದ್ರ ಬರ್ತಾ ಇರ್ತಾರೆ. ಸೊ ನಿಮ್ಮ ಶಿಷ್ಯಂದ್ರಗಳು ಯಶಸ್ವಿಯಾಗಿರೋದನ್ನ ಕಂಡಾಗ ನಿಮ್ಗೆ ಏನನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್. ಈಗ ನಮ್ಮ ಗುರುಗಳು ಕಡಿದಲ ಶಾಮಣ್ಣನವರು ಕುವೆಂಪು ಅವರು ಮನೆ ಕರ್ಕೊಂಡಿದ್ರು ಸರ್, ತೇಜಸ್ವಿ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ರು. ಅವ್ರ ಮನೆಗೆ ಹೋದಾಗ ತೇಜಸ್ವಿ ಅವರು ನನ್ನ ಬೆನ್ ಮೇಲೆ ಕೈ ಇಟ್ಕೊಂಡು ಪರಮೇಶ್ವರ ನಿನ್ ಬಗ್ಗೆ ಶಾಮಣ್ಣವ್ರು ತುಂಬಾ ಹೇಳಿದ್ರಂದ್ರೆ ನನಗೆ ಸಿಕ್ಕಿರೋ ಆನಂದ ಆ ಸಂತೋಷ ಮರ್ಯಾದಕ್ಕಾಗಲ್ಲ ಸರ್. ಅವ್ರು ನನಗೆ ಹೇಳಿರುವಂತ ಹಿತ ನುಡಿಗಳಿದಾವಲ್ಲ ಸರ್, ತೇಜಸ್ವಿ ಅವರ ಹೆಸರು ಎಷ್ಟೋ ಜನ ಕೇಳಿರ್ತಾರೆ ನೋಡಿರಲ್ಲ, ನಾನು ನೋಡಿ ಅವ್ರ ಹತ್ತಿರದಲ್ಲಿ ಮಾತಾಡಿರೋದು ನನ್ನ ಭಾಗ್ಯ ಸರ್. ಅದು ನಮ್ಮ ಗುರುಗಳು ನನಗೆ ಒದಗಿಸಿರ ಸರ್. ಕಡೆಯಲ್ಲಿ ಶಾಮಣ್ಣವ್ರ ಗುರುಗಳು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು, ಗೋವಿಂದೇಗೌಡರು ವಿದ್ಯಾಮಂತ್ರಿ ಆಗಿದ್ರು ಸರ್, ಅವರು ಮಂತ್ರಿಗಳಾದಾಗ ಅವ್ರ ಮನೆ ಕರ್ಕೊಂಡಾಗ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಸರ್, ಇದೆಲ್ಲ ನನ್ನ ಭಾಗ್ಯ ಸರ್. ಈಗ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ತುಂಬಾ ಒಳ್ಳೆ ಛಾಯಾಗ್ರಾಹಕರಾಗಿದ್ರು, ನಿಮ್ಮ ಫೋಟೋಗಳನ್ನ ಅವ್ರಿಗೆ ತೋರಿಸಿದ್ವಾ ಅಥವಾ ಅವರ ಫೋಟೋಗಳನ್ನ ನೀವು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಆ ಥರದ ಏನಾದರೂ ಅನುಭವಗಳಾಗಿದೆಯಾ? ನಾನು ಎಷ್ಟೇ ಕಲಿತರೂ ಕಲಿಯೋದು ಬಹಳ ಇದೆ ಸರ್. ಅವರ ಛಾಯಾಚಿತ್ರಗಳನ್ನ ನೀವು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಒಂದು ಆಸಕ್ತಿ ಇರುವಂತ ಛಾಯಾಗ್ರಾಹಕರು ನಮ್ಮ ತೇಜಸ್ವಿ ಅವರ ಫೋಟೋಗಳನ್ನ ನೋಡ್ಬೇಕು ಸರ್. ಖಂಡಿತ ಸರ್, ಅದು ಕಲಿಯೋದಕ್ಕೆ ಒಂದು ಸರ್ವಜ್ಞ ಮಾತಾಡ್ತಾನೆ ಸರ್. ಆ ಮಾತುಗಳಿಗೆ ನುಡಿಗಳಿಗೆ ಅವರು ಸರ್, ತೇಜಸ್ವಿ ಅವರು ಸರ್ ಅವರು. ಯಾಕೆಂದ್ರೆ ಅವರು ಆಕಾಶದಲ್ಲಿ ಇರುವ ಚಂದ್ರನ ತರ ಸರ್, ಅವ್ರು ತೆಗೆದಿರುವಂತಹ ಛಾಯಾಚಿತ್ರಗಳು ಶಾಶ್ವತವಾಗಿರುತ್ತೆ ಸರ್. ಅವರು ಸರ್ ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರ್ಬೋದು, ಅವ್ರು ತೆಗೆದಿರೋ ಚಿತ್ರಗಳಿದೆಲ್ಲ ಸರ್, ಈ ಭೂಮಿ ಇರುವವರೆಗೂ ಅವ್ರ ಛಾಯಾಚಿತ್ರಗಳಿರುತ್ತೆ. ನೀವು ತೆಗೆದಂತ ಫೋಟೋಸ್ಗಳನ್ನ ಅವ್ರಿಗೇನಾದ್ರು ತೋರಿಸಿದ್ರು? ತೋರಿಸಿದ್ ಸರ್, ತೋರಿಸ್ಬಿಟ್ಟು ಅವ್ರು ಅವಾಗ್ಲೇ ತೋರಿಸಿದಾಗ್ಲೇ ಅವ್ರು ಬಹಳ ಖುಷಿ ಪಟ್ಟಿದ್ದು ಸರ್. ನೀನು ಒಬ್ಬ ಹಳ್ಳಿಯಲ್ಲಿದ್ದು ಈ ತರ ಒಳ್ಳೆ ಫೋಟೋಗಳನ್ನ ತೆಗ್ದಿದ್ಯ ಅಂದ್ರೆ ಪರಮೇಶ್ ಅವರೇ, ಜೀವನ ಒಂದು ಚಟಕ ಬಂಡಿ ಅನ್ನೋದು ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಬಂದಿತ್ತು ಸರ್. ಅದನ್ನ ನೋಡಿ ಅವ್ರ ಅಲ್ಲಿಂದ ನನಗೆ ಶಾಮಣ್ಣ ಅವ್ರಿಗೆ ಹೇಳ್ಬಿಟ್ಟು, ಏನ್ರಿ ನಿನ್ ಶಿಷ್ಯನ್ ಫೋಟೋ ಬಂದಿದೆ ಪೇಪರ್ ಅಲ್ಲಿ ಅಂತೇಳಿ ತುಂಬಾ ಸಂತೋಷ ಪಟ್ಟವ್ರು ಸರ್. ಸರಿ, ಈಗ ಒಂದು ಹಂತದವರೆಗೆ ನೀವು ಇದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ಹೌದು ಸರ್. ಈಗ ನಿಮ್ ಮಕ್ಕಳು ಇಂಜಿನಿಯರಿಂಗ್ ಮಾಡಿ ಅವ್ರು ಬೇರೆ ಬೇರೆ ಕಡೆ ಅವ್ರದೇ ಆದಂತ ಒಂದು ಕ್ಷೇತ್ರಗಳಲ್ಲಿ ಅವ್ರು ತೊಡಗ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ನಿಮ್ ಮಕ್ಕಳಿಗೆ ಈ ತರಹದ ನಿಮ್ಮ ಹವ್ಯಾಸ ಬಂದಿಲ್ವಾ? ಖಂಡಿತ ಸರ್, ಫೋಟೋಗ್ರಫಿ ಮೂರ್ ಜನ ಮಕ್ಕಳು ಕಲ್ತಿದ್ದಾರೆ ಸರ್. ಕಲ್ತ್ಬಿಟ್ಟು ಆ ದಿನಗಳಲ್ಲೇ ಸರ್ ನನ್ನ ಮಗ ದೊಡ್ಡ ಮಗನ್ಗೂ ಸಹ ಡಿಸಿ ಅವ್ರು ಕರೆದು ನನ್ಗೆ ಸನ್ಮಾನ ಮಾಡ್ಬೇಕು, ನನ್ನ ಮಗ ಫೋಟೋ ತೆಗ್ದ ಸರ್. ಆ ಡಿಸಿ ಅವ್ರು ಕರೆದ್ಬಿಟ್ಟು ನನ್ನ ಮಗನಿಗೆ ಬೆನ್ಮೇಲೆ ಕೈ ಇಟ್ಟು, ಏನಪ್ಪ ನೀನ್ ಈಗಲೇ ಫೋಟೋಗ್ರಾಫರ್ ಆಗಿದೀಯಾ, ನೀನ್ ನಿಜವಾಗ್ಲೂ ಒಳ್ಳೆ ಮಟ್ಟಕ್ಕೆ ಬೆಳಿತೀಯ ಅಂದ್ರು ಸರ್. ಅವ್ರು ಎಂಟೆಕ್ ಮಾಡ್ಕೊಂಡು ಇವತ್ತು ಒಳ್ಳೆ ಪೋಸ್ಟಿಂಗ್ ಅಲ್ಲಿ ಇದ್ದಾರೆ ಸರ್. ಅದೆಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್, ದೇಶ ವಿದೇಶಕ್ಕೆ ಹೋಗಿ ದುಡಿಯುವಂತ ಅವಶ್ಯಕತೆ ಇಲ್ಲ ಸರ್. ಒಬ್ಬ ಮನುಷ್ಯ ಶ್ರಮ ಪಡಬೇಕು ಅಂದ್ರೆ ಕರ್ನಾಟಕದಲ್ಲಿ ಅಂತ ಒಳ್ಳೆ ನಮ್ಮ ನಾಡು ಶ್ರೀಗಂಧದ ನಾಡು, ಕರ್ನಾಟಕದಲ್ಲೂ ಸಹ ದುಡಿಮೆ ಮಾಡ್ಬೋದು ಸರ್. ಅದು ನಮ್ಮ ತಾಲೂಕು ಭದ್ರಾವತಿ ತಾಲೂಕು ದುಡಿಮೆಗಂತೂ ಒಂದು ಒಳ್ಳೆ ಕ್ಷೇತ್ರ. ಒಳ್ಳೆ ಕ್ಷೇತ್ರ ಅಂದ್ರೆ ಆಯ್ತು, ನಾನು ಈಗಾಗಲೇ ಹೇಳಿದೆ ಟೈಮ್ ಆಗ್ತಾ ಇದ್ದಂಗೆ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು ಬರ್ತವೆ, ಹೊಸ ಹೊಸ ವಿನ್ಯಾಸದ ಕ್ಯಾಮರಾಗಳು ಬರ್ತವೆ. ಹೌದು ಸರ್. ಆಯ್ತಾ, ಸೊ ಬೇರೆ ಬೇರೆ ಯಾರತ್ತ ಲೆನ್ಸ್ಗಳನ್ನ ಬಳಸಬೇಕಾದಂತ ಒಂದು ಅವಶ್ಯಕತೆ ಬರ್ತದೆ. ಆಮೇಲೆ ಅದನ್ನೆಲ್ಲ ಸರಿಯಾದಂತ ಅಪರ್ಚರ್ ಅಲ್ಲಿ ಅದನ್ನ ಸೆರೆ ಹಿಡಿಬೇಕಾದಂತ ಒಂದು ಅವಶ್ಯಕತೆ ಬರ್ತದೆ ಸರ್. ಆ ತರದ ರೀತಿಯಲ್ಲಿ ಹೊಸ ಹೊಸ ಕ್ಯಾಮರಾಗಳನ್ನ ಇಟ್ಕೊಳ್ಳುವಂಥದ್ದು, ಕಾಲಕಾಲಕ್ಕೆ ಅದನ್ನ ಬದಲಾವಣೆಗಳನ್ನ ಮಾಡ್ಕೊಳ್ತಕ್ಕಂಥ ಅದನ್ನ ಮಾಡ್ತಿರ್ತೀರ? ಖಂಡಿತ ಮಾಡಿದ್ದೀನಿ ಸರ್. ಈಗ ಏನಾಗಿದೆ ಅಂದ್ರೆ ಸರ್, ಅವಾಗ ಮ್ಯಾನ್ಯುಯಲ್ ಇತ್ತು ಸರ್, ಎಲ್ಲ ಕೈಯಲ್ಲೇ ಫೋಕಸ್ ಮಾಡ್ಕೋಬೇಕಾಗಿತ್ತು, ಅಪರ್ಚರ್ ಇಟ್ಕೋಬೇಕಾಯ್ತು. ಈಗ ಆಟೋ ಫೋಕಸ್ ಸರ್. ಈಗಿನ ತಂತ್ರಜ್ಞಾನಕ್ಕೆ ವಿದ್ಯೆ ಬೇಕಾಗಿಲ್ಲ ಸರ್, ಬುದ್ಧಿ ಒಂದಿದ್ರೆ ಸಾಕು ಸರ್ ಈಗ. ಯಾಕೆಂದ್ರೆ ಬಂಡವಾಳ ಬೇಕು. ಈಗ ಬಂದಿರುವಂತ ಕ್ಯಾಮ್ರಾಗಳಿಗೆ ತುಂಬಾ ಹಣನ ನಾವು ಹೂಡಿಕೆ ಹಾಕ್ಬೇಕು, ಒಳ್ಳೆ ಕ್ಯಾಮ್ರಾಗಳು ತಗೋಬೇಕು. ನಮ್ಮಲ್ಲಿ ಟ್ಯಾಲೆಂಟ್ ಸರ್, ಟ್ಯಾಲೆಂಟೇ ಮುಖ್ಯ ಸರ್. ಇದಕ್ಕೆ ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಸರ್. ಇವತ್ತು ಕಣ್ಣಲ್ಲಿ ನೋಡೋದು ಕೈಯಲ್ಲಿ ಮಾಡ್ಬೋದು ಸರ್. ಓಕೆ, ಅದು ನಮ್ಮ ಫೋಟೋಗ್ರಾಫರ್ ಗೆ ಇದೆ ಸರ್ ಆ ಶಕ್ತಿ. ಈಗ ಎಲ್ಲರೂ ಒಂದ್ ರೀತಿನಲ್ಲಿ ಇವಾಗ ಫೋಟೋಗ್ರಾಫರ್ಗಳೇ, ಯಾಕೆಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಅನ್ನುವಂಥದ್ದು ಇರ್ತದೆ. ಆ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಫೆಸಿಲಿಟಿ ಕೊಟ್ಟಿರ್ತಾರೆ, ಹಂಗಾಗಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ನಾವು ಫೋಟೋ ತಿಂಗಳನ್ನ ಕ್ಲಿಕ್ಸ್ಕೊಳ್ತಾ ಇರ್ತೀವಿ. ಕೆಲವೊಮ್ಮೆ ಅತಿರೇಕಕ್ಕೆ ಹೋಗಿ ಅನಾಹುತಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂತಹ ಉದಾಹರಣೆಗಳು ಇದಾವೆ ಸೆಲ್ಫಿ ಹುಚ್ಚಿನಲ್ಲಿ. ಇಂಥ ಸಂದರ್ಭದಲ್ಲಿ ಈ ತರಹದ ವಿಶೇಷವಾದ ಕ್ಯಾಮ್ರಾಗಳನ್ನು ಇಟ್ಟು ಫೋಕಸ್ ಮಾಡುವಂತ ಅವಶ್ಯಕತೆ ಇದೆಯಾ ಅಂತ? ಯಾಕೆಂದ್ರೆ ಎಲ್ಲರಿಗೂ ಕೂಡ ಕ್ಯಾಮ್ರಾಗಳನ್ನ ಇಟ್ಕೊಂಡು ಅವರವ್ರದೇ ಆದಂತ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡುವಂತಹ ಒಂದು ಸೌಲಭ್ಯ ನಮ್ಮ ಹತ್ರ ಇರುವಾಗ, ಇದರಿಂದ ವೃತ್ತಿಪರವಾದಂತಹ ಛಾಯಾಗ್ರಾಹಕರಿಗೆ ಏನಾದರೂ ತೊಂದರೆ ಇದೆಯಾ? ಸರ್, ನಾನು ವಿದೇಶಕ್ಕೆ ಹೋಗಿದ್ದೆ. ವಿದೇಶದಲ್ಲಿ ನಾನು ಒಂದು ಐದಾರು ದಿವಸ ಇದ್ದಾಗ ಅಲ್ಲಿನ ವಾತಾವರಣ ನೋಡಿದಾಗ ಸರ್, ಅಲ್ಲಿ 99% ಫೋಟೋಗ್ರಾಫರ್ ಕೆಲಸ ಇಲ್ಲ ಸರ್. ತಿಳ್ಕೊಬಿಡಿ ಸರ್, ಅಲ್ಲಿ ತಂತ್ರಜ್ಞಾನ ಬಹಳ ಫಾಸ್ಟ್ ಆಗಿದೆ ನೀವು ಹೇಳಿದಂಗೆ. ಅದು ನಮ್ಮ ದೇಶಕ್ಕೂ ಸಹ ಬಂದಿದೆ, ಈಗ ಇನ್ನು ಬರ್ತಾ ಇದೆ. ಬಂದ ನಂತರ ಫೋಟೋಗ್ರಾಫರ್ ಕೆಲಸ ಇಲ್ಲದೆ ಇರುವಂತ ದಿನಗಳು ಬರುತ್ತೆ ಸರ್ ಮುಂದೆ. ಯಾಕೆ ಅಂದ್ರೆ ಇವತ್ತು ನೋಡಿ ಸರ್, ಇವತ್ತು ಮೊಬೈಲ್ ಅಲ್ಲಿ ಇರುವಂತ ಮೆಗಾ ಪಿಕ್ಚರ್ ಆಗಿರ್ಬೋದು, ಈಗ ಅದ್ರಲ್ಲಿ ತೆಗೆಯುವಂತ ಕ್ವಾಲಿಟಿ ಆಗಿರ್ಬೋದು, ನಮ್ಮ ಫೋಟೋಗ್ರಫಿಯಲ್ಲಿ ನಾವು ಯಾಕೆಂದ್ರೆ ಇನ್ನೂ ಆ ರೀಚ್ ಆಗಕ್ಕೆ ಸಾಧ್ಯವಾಗ್ತಿಲ್ಲ ಸರ್. ಯಾಕೆಂದ್ರೆ ಎಲ್ಲರ ಹತ್ರ ಬಂಡವಾಳ ಇಲ್ಲ, ಎಲ್ಲರ ಹತ್ರ 8-10 ಲಕ್ಷ ರೂಪಾಯಿ ಕೊಟ್ಟು ಕ್ಯಾಮ್ರಾ ತಗೊಳ್ಳೋಂತ ಶಕ್ತಿ ಇಲ್ಲ. ಆಮೇಲೆ ಶಕ್ತಿ ಇದ್ರೂ ಸಹ ಈಗ ದುಡಿಮೆ ಇಲ್ಲ. ಯಾಕೆಂದ್ರೆ ತುಂಬಾ ಕಾಂಪಿಟೇಷನ್ ಆಗಿದೆ ಸರ್. ಈಗ ಫೋಟೋಗ್ರಫಿ ಅನ್ನೋದು ತುಂಬಾ ಕಾಂಪಿಟೇಷನ್. ನಾನು ಹೇಳೋದೇನಂದ್ರೆ ಕಾಂಪಿಟೇಷನ್ ಮಾಡಬಾರ್ದು. ಯಾವುದೇ ಒಬ್ಬ ಫೋಟೋಗ್ರಫರ್ ಆಗ್ಲಿ ತಮ್ಮ ಕೆಲಸನ ಒಳ್ಳೆ ಕೆಲಸ ಮಾಡಿ ತೋರಿಸಿ ಜನಗಳಿಗೆ ಮೆಚ್ಚುಗೆ ಪಡೆದು ಒಳ್ಳೆ ಹೆಸರು ಮಾಡಬೇಕು. ಹೆಸರು ಬಂದಾಗ ಹಣ ಬರುತ್ತೆ ಸರ್. ನಿಜ, ಹಾಗಾಗಿ ಈಗ ಮೊಬೈಲ್ ನನ್ನ ಮೊದಲನೇದು ನಿಮಗೆ ಎಷ್ಟು ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಸರ್, ಮೊಬೈಲ್ ಬಂದ್ಮೇಲೆ ತುಂಬಾ ಸರ್ ದುರ್ಘಟನೆಗಳು ನಡೀತಾ ಇದೆ. ಫೋಟೋ ಶೆಲ್ಫಿ ತಗೊಳಕ್ ಹೋಗೋದು, ಮೊನ್ನೆ ನೋಡಿ ಜೋಗ್ ಫಾಲ್ಸ್ ಅಲ್ಲಿ ಇದಾಯ್ತು, ಎಷ್ಟು ತೊಂದರೆ ಆಗಿದೆ ಅಂದ್ರೆ ಸರ್. ನಿಜವಾಗ್ಲೂ ಸರ್ ನಿಮ್ಮ ಈ ಆಕಾಶವಾಣಿ ಮುಖಾಂತರ ಪ್ರತಿಯೊಬ್ಬರಿಗೆ ನಾನು ಹೇಳ್ಕೊಡೋದು ಏನಂದ್ರೆ, ಹೃದಯಪೂರ್ವಕವಾಗಿ ಹೇಳ್ತೀನಿ ಸರ್, ಶೆಲ್ಫಿನ ಹೆಚ್ಚಾಗಿ ತೆಗಿಯಕ್ ಹೋಗ್ಬೇಡಿ. ಅಂದ್ರೆ ಫೋಟೋಗ್ರಾಫರ್ಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಸರ್, ಶೆಲ್ಫಿ ಅನ್ನೋದು ಅದು ಒಂದು ರೋಗ ಆಗ್ಬಿಟ್ಟಿದೆ ಸರ್ ಈಗ. ನಿಜ, ಈಗ ಯಾವ್ದೋ ಒಂದು ದುರ್ಘಟನೆ ಆಗಿರುತ್ತೆ, ಒಂದು ದುರಂತ ಆಗಿರುತ್ತೆ, ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಪಘಾತ ಆಗಿರುತ್ತೆ, ಇಂತ ಸಂದರ್ಭದಲ್ಲೆಲ್ಲ ಅವ್ರಿಗೆ ಏನ್ ಸಹಾಯ ಮಾಡಬೇಕು ಅಂತ ನಾವು ಯೋಚನೆ ಮಾಡದಲೆ ಅದನ್ನ ಆ ದೃಶ್ಯಗಳನ್ನು ಸೆರೆ ಹಿಡಿಯೋದ್ರಲ್ಲಿ ನಾವು ಮುಂದುಕ್ತಾ ಇರ್ತೀವಿ. ಖಂಡಿತ ಸರ್. ಸೊ ಇದು ಒಂದು ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಅಮಾನವೀಯವಾದಂತ ಒಂದು ಕೃತ್ಯ ಅಂತ ಹೇಳಿ ಅನ್ಸುತ್ತೆ. ಖಂಡಿತ ಸರ್. ಈ ತರದಕ್ಕೆಲ್ಲ ಈ ನಮ್ಮ ಕ್ಯಾಮರಾಗಳು ಬಳಕೆ ಆಗಬಾರ್ದು. ಆಗ್ಬಾರ್ದು ಸರ್, ಆಗ್ಬಾರ್ದು ಸರ್. ಈಗ ಅನೇಕ ಜನ ತಮ್ಮ ಕ್ಷೇತ್ರವನ್ನ ಫೋಟೋಗ್ರಫಿಯನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಅನ್ಸ್ತಾ ಇರ್ಬೋದು. ನನ್ನ ಆಸೆ ಸರ್. ಅನ್ನಿಸ್ತಾ ಇರ್ಬೋದು ನಮ್ಮ ಜನಗಳಿಗೂ ಕೂಡ, ಅನ್ನಿಸ್ತಾ ಇರ್ಬೋದು. ಅನ್ಸ್ಕೋಬೇಕು ಸರ್. ಅವ್ರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀವಿ ಸರ್? ನೀವ್ಯಾರು ಏನೇ ಫೋಟೋಗ್ರಫಿ ಕಲಿಬೇಕು ಅಂದ್ರೆ ಅದಕ್ಕೊಂದು ಕ್ಲಾಸ್ ಇದೆ, ಒಂದು ನಿಮಗೆ ಒಂದು ತರಬೇತಿ ಕೊಡುವಂತ ಸಂಸ್ಥೆ ಇದೆ, ದಯವಿಟ್ಟು ಕಲೀರಿ. ಕಲೆ ಎಂಬುದು ಒಂದು ಸಾಗರ ಸರ್, ನೀವು ಈ ಅದರಲ್ಲಿ ನೀವು ಕಲಿಬೇಕು. ಅದರಲ್ಲಿ ಬರೀ ನಾವು ಬರೀ ಕಲ್ತ್ರೇನಲ್ಲ ಸರ್, ನಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಸರ್, ಒಂದು ಮಾರ್ಗದರ್ಶನ ಕೊಡುತ್ತೆ ಸರ್. ದುಡಿಮೆ ಮಾಡೋದಕ್ಕಾಗಿ ಫೋಟೋಗ್ರಫಿ ಬನ್ನಿ, ಒಳ್ಳೆ ಹೆಸರು ಮಾಡಿ. ಕೆಲವರು ಮಾತ್ರ ಶೋಕಿಗೆ ಫೋಟೋಗ್ರಫಿ ಮಾಡ್ತೀಯಾರ ಸರ್, ಅದ್ ಮಾಡೋದ್ ಬೇಡ ಸರ್. ದಯವಿಟ್ಟು ಅದನ್ನ ಮಾಡೋದಿದ್ರೆ ನಿಲ್ಲಿಸಿ. ನಮ್ಮಂತ ಫೋಟೋಗ್ರಾಫರ್ಗೆ ತಮ್ಮ ಸಹಕಾರನೂ ಇರಲಿ. ನಮ್ಮಂತವ್ರು ಬೆಳಿಬೇಕು ಅಂದ್ರೆ ನಿಮ್ಮಂತವ್ರು ಫೋಟೋಗ್ರಫಿ ನಿಲ್ಸ್ಬೇಕು ಸರ್. ಕೆಲವರು ಶೋಕಿಂಗ್ ಮಾಡುವಂತವ್ರು ಮಾಡಬೇಡಿ ಸರ್ ದಯವಿಟ್ಟು, ಯಾಕೆ ಅಂದ್ರೆ ನಮ್ಮ ಮೊಟ್ಟೆ ಮೇಲೆ ಹೊಡಿಬೇಡಿ. ನಮ್ಮಂತವ್ರು ನೂರಾರು ಜನ ಬಡತನದಲ್ಲಿ ಇರೋಂತವ್ರು ಇದಾರೆ, ಅವರು ಬೆಳಕಿಗೆ ಬರ್ಲಿ, ಮೇಲೆ ಬರ್ಲಿ. ಹೌದಾ? ಇಲ್ಲ ಸರ್, ನಾನು ಹೇಗೆ ನಾಲ್ಕು ಜನರಿಗೆ ಹೇಳ್ತೀನಿ, ಅವರು ನಾಲ್ಕು ಜನ ಕೇಳಲಿ. ಇದು ನನ್ನ ಆಸೆ ಸರ್. ಅಂದ್ರೆ ನಿಮ್ಮ ಮಾತಿನ ಅರ್ಥ ಸರ್ ಹೀಗೆ ನಾವು ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಹವ್ಯಾಸಿ ಛಾಯಾಗ್ರಾಹಕರು ಏನಿದ್ದಾರೆ ಅವರು ತಮ್ಮ ಹವ್ಯಾಸಕ್ಕೋಸ್ಕರ, ತಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಛಾಯಾಗ್ರಹಣ ಮಾಡಿದ್ರೆ ಅಲ್ಲೇನು ಅಪರಾಧ ಅಲ್ಲ, ಅದು ತಪ್ಪೇನಲ್ಲ. ತಪ್ಪೇನಿಲ್ಲ ಸರ್. ಆಯ್ತಾ? ಈಗ ಯಾವ್ದೊಂದು ನಾನು ಈಗಾಗಲೇ ಹೇಳಿದೆ, ಒಂದು ಲ್ಯಾಂಡ್ಸ್ಕೇಪ್ ಇರ್ಬೋದು, ಒಂದು ವೈಲ್ಡ್ ಲೈಫ್ ಇರ್ಬೋದು, ಅದು ಅವ್ರ ಮನಸ್ಸಿಗೆ ಸಂತೋಷ ಕೊಡುವಂತದ್ದು ಒಂದು ಹವ್ಯಾಸ, ಅದನ್ನು ಮಾಡ್ಕೋಬಹುದು. ಆದ್ರೆ ಅವರೇನೆ ವೃತ್ತಿಪರ ಛಾಯಾಗ್ರಾಹಕರಾಗಿ ಬಂದು ವೃತ್ತಿಪರ ಛಾಯಾಗ್ರಾಹಕರ ಸ್ಥಾನಕ್ಕೆ ಅವರಿಗೆ ಕಾಂಪಿಟೇಷನ್ ಮಾಡ್ತಿದ್ದಾರೆ, ಕಾಂಪಿಟೇಷನ್ ಮಾಡುವ ಸ್ಪರ್ಧೆ ಒಡ್ಡುವಂತದ್ದು ಒಳ್ಳೇದಲ್ಲ ಅಂತ ಹೇಳ್ತಿದ್ದೀರಿ. ಖಂಡಿತ ಸರ್, ಇದು ನನ್ನ ಹೃದಯದಲ್ಲಿರುವಂತ ನೋವು ಸರ್. ಯಾಕೆಂದ್ರೆ ನಮ್ಮಂತವ್ರು ತುಂಬಾ ಬೆಳಿಬೇಕನ್ನೋರು ಇದಾರೆ. ಇವತ್ತು ಜೀವನ ಮಾಡಕ್ಕೂ ತೊಂದರೆ ಇದೆ ಕೆಲವು ಫೋಟೋಗ್ರಾಫರ್ಸ್ಗೆ. ಅವರಿಗೆ ನೀವು ಕಾಂಪಿಟೇಷನ್ ಮಾಡಿಬಿಟ್ಟು ತುಂಬಾ ನೀವು ಬಂದ್ಬಿಟ್ಟು ನನ್ಗೆ ಶೋಕಿಗಾಗಿ ಮಾಡಿ ಕೆಲವು ದುಡ್ಡು ಅವ್ರು ಎಷ್ಟೇ ಕೊಡ್ಲಿ ಮಾಡುವಂತವ್ರು ಇದೀರಿ, ಅದ್ ಮಾಡಬೇಡಿ ಸರ್ ದಯವಿಟ್ಟು. ಯಾಕೆಂದ್ರೆ ನೀವು ಮಾಡಿ ಒಳ್ಳೆ ಹೆಸರು ಮಾಡಿ, ಒಳ್ಳೆ ಮಟ್ಟಕ್ಕೆ ಒಳ್ಳೆ ರೇಟ್ ಮಾಡಿ. ಹೌದಾ? ಇಲ್ಲ ಸರ್, ಒಳ್ಳೆ ಬೆಲೆ ತಗೊಳ್ಳಿ. ಹೌದಾ? ಇಲ್ಲ, ಅದು ಬಿಟ್ಟು ಒಬ್ಬ ಕೆಲಸ ಮಾಡ್ತಿದ್ರೆ ಅವನ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದು ಆದ್ರೆ ನಾವು ಯಾವತ್ತು ನೀವು ಹೊಡಿತಿದ್ರಿ ಅಂತ ನಾವು ನಿಮ್ಮನ್ನ ದ್ವೇಷಿಸಲ್ಲ, ನಿಮ್ಮನ್ನ ಟೀಕೆ ಮಾಡಲ್ಲ. ಯಾಕೆಂದ್ರೆ ಭಗವಂತ ಒಬ್ಬ ಇದ್ದಾನೆ, ಆ ಭಗವಂತನ ನಾವು ನಂಬಿರೋಂತವ್ರು. ಹೌದಾ? ಇಲ್ಲ ಸರ್, ಎಲ್ಲದಕ್ಕೂ ಸೃಷ್ಟಿಕರ್ತ ಮೇಲಿದ್ದಾನೆ ಸರ್. ಹಾಗಾಗಿ ನಾನು ಹೇಳ ಈ ಪ್ರಪಂಚದಲ್ಲಿ ಎಲ್ಲರೂ ಬೆಳಿಬೇಕು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೆಸರು ತಗೋಬೇಕು ಅನ್ನೋದು ನನ್ನ ಆಸೆ ಸರ್. ಬಹಳ ಸಂತೋಷ ಸರ್. ಇದ್ರ ಜೊತೆಗೆ ವಿಶೇಷವಾಗಿ ನೀವು ಕೃಷಿಕರು ಕೂಡ. ಹೌದು ಸರ್. ಈಗ 5 ಎಕರೆ ತೋಟ ಮಾಡಿದ್ದೀನಿ ಹೇಳಿದ್ವಿ. ಹೌದು ಸರ್. ಅದು ಹೇಗೆ ಸಾಧ್ಯ ಆಯ್ತು ಸರ್? ನಾನು ಇದನ್ನ ಹಂಚ್ಕೋಬೇಕು ಸರ್. ಯಾಕೆ ಗೊತ್ತಾ, ನನ್ನ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ತುಂಬಾ ಬಡತನದಲ್ಲಿದ್ದಂತವನು. ನಮ್ಮ ಮೂಲತಃ ವಲಸೆ ಬಂದವರು ಸರ್. ನಮ್ಮ ತಂದೆಯವರು ಎಲ್ಲ ಆಂಧ್ರಪ್ರದೇಶ ನಿಜ ಕರ್ನೂಲ್ ಜಿಲ್ಲೆಯಿಂದ ಬಂದಂತವ್ರು. ನಾನು ಹುಟ್ಟಿ ಬೆಳೆದಿದ್ದು ಹೊನ್ನಾಳಿ ತಾಲೂಕು ಚೀಲೂರಲ್ಲಿ ಹುಟ್ಟಿದ್ದು ಸರ್. ನಾನು ಬೆಳೆದಿದ್ದೆಲ್ಲ ಮಲ್ಲಾಪುರದಲ್ಲಿ. ಸರಿ. ಆದ್ರೆ ಫೋಟೋಗ್ರಫಿ ಎಲ್ಲ ದುಡಿಮೆ ಮಾಡಿದ ನಂತರ ನಾನು ಜಮೀನ ತಗೊಂಡಿದ್ದು ಸರ್, ಖರೀದಿ ಮಾಡಿ ತಗೊಂಡಿದ್ದು. ಒಳ್ಳೆ ಬೆಳೆ ಬೆಳೆದೆ. ಇವತ್ತು ಹೇಳ್ಬೇಕಂದ್ರೆ ರೈತನ ಬೆವರು ಸುರಿಸಿದ್ರೆ ದೇಶ ಸರ್ ಉದ್ಧಾರ ಆಗೋದು. ರೈತ ಅಂದ್ರೆ ನಿಜವಾಗ್ಲೂ ಸರ್ ಅವರ ಒಂದು ಸಾಧನೆ ತುಂಬಾ ದೊಡ್ಡದು ಸರ್. ರೈತರ ಬಗ್ಗೆ ಕೆಲವರು ಏನೇನೋ ಮಾತಾಡ್ತಾರೆ, ತಪ್ಪು ಸರ್. ಅದು ರೈತ ಇಲ್ದಿದ್ರೆ ಇವತ್ತು ಪ್ರಪಂಚನೇ ಇಲ್ಲ ಸರ್. ಇವತ್ತು ಅನ್ನ ಕೊಡುವ ರೈತನೇ ಇವತ್ತು ಬೆನ್ನೆಲುಬು ಸರ್ ಇವತ್ತು. ಓಕೆ ಸರ್. ಅದರಲ್ಲಿ ಏನೇನು ಬೆಳೆಗಳನ್ನ ಬೆಳೆದಿದ್ದೀರಿ ಸರ್? ನಾನು ಅಡಿಕೆ ತೋಟದಲ್ಲಿ ಬಾಳೆ ಹಾಕೊಂಡಿದ್ದೀನಿ ಸರ್. ಬಾಳೆ ಅದು ಮನೆ ಖರ್ಚಿಗೆಲ್ಲ ಬಾಳೆ ಬಾಳೆ ಆಗುತ್ತೆ. ಎಷ್ಟು ವರ್ಷ ಆಗಿದೆ ನೀವು ತೋಟ ಮಾಡಿ? ನಾನು ಒಂದು 10 ವರ್ಷದಿಂದ ತೋಟ ಬಂದಿದೆ ಸರ್, ಕೈಗೆ ಬಂದಿದೆ. ಒಂದು ನನಗೆ ಫಸಲು ಕೈಗೆ ಬಂದೆ ಒಂದು 7-8 ವರ್ಷ ಆಗಿದೆ. ಅದಕ್ಕೂ ಹಿಂದೆ ಒಂದು 5-6 ವರ್ಷ ಒಂದು ಅಡಿಕೆ ಸೋಸಿ ನೆಟ್ಟಾಗ ಒಂದು 5-6 ವರ್ಷ ಕಷ್ಟಪಡ್ಬೇಕು ಸರ್. ಅದು ಒಳ್ಳೆ ಶ್ರಮ ಪಟ್ಟಾಗ ಅದನ್ನ ಒಳ್ಳೆ ಆರೈಕೆ ಮಾಡಿದಾಗ ಅದು ನಮಗೆ ಫಲ ಕೊಡುತ್ತೆ ಸರ್. ಸೊ ನೀರೆಲ್ಲ ವ್ಯವಸ್ಥೆ ಇದೆಯಾ? ಭದ್ರಾವತಿ ತಾಲೂಕಲ್ಲಿ ಇರುವಂತ ರೈತರೆಲ್ಲರೂ ಅದೃಷ್ಟವಂತಾರೆ. ಯಾಕೆ ಅಂದ್ರೆ ಸರ್, ನಮಗೆ ಭದ್ರಾ ಡ್ಯಾಮ್ ಅನ್ನೋದು ಒಂದು ಅಣೆಕಟ್ಟಿದೆ ಒಳ್ಳೆ, ಅದು ತುಂಬಿತು ಅಂದ್ರೆ ನಮಗೆ ಹೃದಯದಲ್ಲಿ ಒಂದು ಸಮುದ್ರ ತುಂಬದಂಗೆ ಸರ್. ಹಂಗಾಗಿ ನೀರಿಂದ ಏನು ಕೊರತೆ ಇಲ್ಲ. ಆಮೇಲೆ 2 ತಿಂಗಳಲ್ಲಿ ಚಾನಲ್ ಏನಾದರೂ ರಿಪೇರಿ ಅಂತೇಳಿ ಕಟ್ ಮಾಡಿದಾಗ ತೊಂದರೆ ಆಗುತ್ತೆ. ಹಂಗಾಗಿ ನಾನು ತೋಟಗಳಿಗೆ ಬೋರ್ ಹಾಕ್ಸ್ಕೊಂಡಿದ್ದೀನಿ. ಪರವಾಗಿಲ್ಲ ಸರ್, ಎಲ್ಲ ನೀರಿದೆ ನೀರಿದೆ ಸರ್, ಹೆಣ್ಣು ಮಣ್ಣು ಬಣ್ಣು ಇದು ಒಲಿಬೇಕು ಅಂದ್ರೆ ಒಂದು ಋಣಾನು ಬಂದ ಇರ್ಬೇಕನ್ ಸರ್. ಆ ಗಂಗೆ ಸಹ ಎಲ್ಲಾ ತೋಟದಲ್ಲಿ ನಾಲ್ಕು ತೋಟದಲ್ಲಿ ನಾನು ಬೋರ್ ಹೊಡೆಸ್ಕೊಂಡ್ರು, ನಾಲ್ಕು ತೋಟದಲ್ಲಿ ಒಳ್ಳೆ ನೀರ್ ಬಿದ್ದಿದೆ ಸರ್. ಶಿವಮೊಗ್ಗದಲ್ಲಿ ಒಂದ್ ಮನೆ ಕಟ್ಟಿದೆ, ಆ ಮನೆಯಲ್ಲೂ ಸಹ 4.5 inches ನೀರ್ ಬಿದ್ದಿದೆ ಸರ್. ವೆರಿ ನೈಸ್, ವೆರಿ ನೈಸ್, ತುಂಬಾ ಸಂತೋಷ ಆಗುತ್ತೆ ಸರ್. ಬಹಳ ಗಂಗೆಯ ಕೃಪೆ ನಿಮ್ ಮೇಲೆ ಆಗಿದೆ. ಖಂಡಿತ ಸರ್, ಆಗ್ಲಿ ಆಗ್ಲಿ, ಬಹಳ ಸಂತೋಷ. ಗಂಗೆಯ ಕೃಪೆಯ ಜೊತೆಗೆ ಲಕ್ಷ್ಮೀ ಕಟಾಕ್ಷವೂ ನಿಮಗೆ ದೊರೆತಿದೆ. ದೊರೆತಿದೆ ಸರ್, ಆಯ್ತಾ. ಸರಸ್ವತಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇಲ್ಲಿದ್ರು ಕೂಡ ನಿಮ್ಮ ಮಕ್ಕಳ ಮೇಲೆ ಆಗಿದೆ. ಖಂಡಿತ ಸರ್. ಸೊ ಹೀಗಾಗಿ ಶಕ್ತಿ ದೇವತೆಯ ಒಂದು ಎಲ್ಲ ಕಟಾಕ್ಷವೂ ನಿಮ್ಮ ಇಡೀ ಸಂಸಾರ, ನಿಮ್ಮ ಇಡೀ ಕುಟುಂಬದ ಮೇಲಿದೆ. ಬಹಳ ಸಂತೋಷ ಸರ್. ನಿಮ್ಮ ಮುಂದಿನ ಕನಸುಗಳೇನು ಸರ್? ನನಗೇನಂದ್ರೆ ಸರ್, ನಾನು ಬಹಳ 4 ಜನರಿಗೆ ಸಹಾಯ ಮಾಡಬೇಕು, ಸಮಾಜ ಸೇವೆ ಮಾಡ್ತೀನಿ. ನಾನು ಲೈನ್ಸ್ ಕ್ಲಬ್ ಅಲ್ಲಿ ಸೇರ್ಕೊಂಡಿದ್ದೀನಿ. ಲೈನ್ಸ್ ಕ್ಲಬ್ ಅಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಸರ್. ಫೋಟೋಗ್ರಫಿನೂ ಅಷ್ಟೇ ಸರ್, ಎಲ್ಲೇ ಹೋದ್ರು ಫೋಟೋಗ್ರಫಿ ಕಲೀರಿ ಅಂತ ಹೇಳ್ತೀನಿ. ನಮ್ಮ ಸವಿತಾ ಸಮಾಜದಲ್ಲೂ ನಾನು ಸದಸ್ಯನಾಗಿದ್ದೀನಿ, ಬೇರೆ ಸಂಘ ಸಂಸ್ಥೆಗಳಲ್ಲೂ ಸದಸ್ಯನಾಗಿದ್ದೀನಿ. ಅಡಿಕೆ ಮಂಡಿಯಲ್ಲಿ ಆಗಿರ್ಬೋದು, ಬೇರೆ ಸಂಘ ಸಂಸ್ಥೆ ಯಾವುದೇ ಒಂದು ಸಂಘಕ್ಕೆ ಕರೆದ್ರು ನಾನು ಹೋಗಿ ಸದಸ್ಯತ್ವ ವಹಿಸ್ತೀನಿ. ಹಣ ನೋಡಲ್ಲ ಸರ್, ಎಷ್ಟಾಗುತ್ತೆ ಅಂತ ಕೇಳಲ್ಲ ಸರ್. ನಾನು ಸದಸ್ಯನಾಗ್ತೀನಿ, ಸೇವೆ ಮಾಡ್ತೀನಿ. ನನ್ನ ಕೈಲಿ ಆಗೋದನ್ನ ಸೇವೆ ಮಾಡ್ಬೇಕು ಸರ್. ನಾನು ಹೋದ ನಂತರ ಏನು ನನ್ನ ಬಗ್ಗೆ ಯಾರು ಮಾತಾಡಲ್ಲ ಸರ್, ಒಳ್ಳೆ ಮಾತುಗಳು ಮಾತಾಡ್ಬೇಕು ಸರ್. ಪರಮೇಶ್ವರ್ ಇದ್ದಾಗ ಏನ್ ಮಾಡಿದ್ರು ಅನ್ನೋದನ್ನ ನಾನು ಹೋದ ನಂತರ ಮಾತಾಡ್ಬೇಕು ಸರ್. ಬಹಳ ಸಂತೋಷ ಪರಮೇಶ್. ಇದುವರೆಗೆ ನಿಮ್ಮ ಯಶಸ್ವಿ ಪಯಣದ ಬದುಕಿನ ಘಟನೆಗಳನ್ನ, ಆಯಾ ಮಜಲುಗಳನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಜವಾಗಿ ಒಂದು ಬಹಳ ಶ್ರಮದಾಯಕವಾದಂತ ಒಂದು ಬದುಕಿನ ಪ್ರಯಾಣ ನಿಮ್ದು. ಹೌದು ಸರ್, ಇದರಲ್ಲಿ ಬಹಳ ಯಶಸ್ವಿಯಾಗಿ ನೀವು ಕ್ರಮಿಸಿದ್ದೀರಿ. ಬಹಳ ಸಂತೋಷ ಆಗುತ್ತೆ ನಿಮ್ಮ ಬದುಕಿನ ಯಶೋಗಾಥೆಯನ್ನ ಕೇಳೋದಿಕ್ಕೆ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಿಮ್ಮ ಬದುಕು ಮತ್ತಷ್ಟು ಹಸನಾಗಲಿ ಎನ್ನುವಂಥದ್ದೇ ನಮ್ಮ ಎಲ್ಲ ಕೇಳುಗರ ಹಾರೈಕೆಗಳು ಕೂಡ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಛಾಯಾಗ್ರಹಣ ಮತ್ತು ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಮಲ್ಲಾಪುರದ ಎಂ ಪರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ.